ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಶರಿ ವೇದಾಂತಾಚಾರ್ಯ ವರಿಯೋ ಮೇ ಸನ್ನಿಧತ್ತಾಂ ಸದಾಹೃದಿ. ನಮೋ ನಾರಾಯಣ. ಲೆಟ್ಸ್ ಕಂಟಿನ್ಯೂ ಟು ಎಂಜಾಯ್ ಸ್ವಾಮಿ ಯಾಮಣಾಚಾರ್ಯ ಸ್ತೋತ್ರ ರತ್ನಂ. ಟುಡೇಸ್ ವರ್ಸ್ ಇಸ್ ವರ್ಸ್ ನಂಬರ್ 4. ತತ್ವೇನ ಯಶ್ಚಿತಚಿತೀಶ್ವರ ತತ್ಸ್ವಭಾವ ಭೋಗಾಪವರ್ಗ ತದುಪಾಯ ಗತಿರುಧಾರಃ ಸಂದರ್ಶಯನ್ ನಿರಮಿಮೀತ ಪುರಾಣ ರತ್ನಂ ತಸ್ಮೈ ನಮೋ ಮುನಿವರಾಯ ಪರಾಶರಾಯ. ಸೊ ಸ್ವಾಮಿ, ಆಫ್ಟರ್ ಪೇಯಿಂಗ್ ಹಿಸ್ ಒಬೇಸನ್ಸ್ ಟು ಹಿಸ್ ಆಚಾರ್ಯ, ಹಿಸ್ ಗ್ರ್ಯಾಂಡ್ ಫಾದರ್ ಶ್ರೀಮನ್ ನಾಥಮುನಿ, ಅಂಡ್ ಹ್ಯಾವಿಂಗ್ ಡಿಸ್ಕ್ರೈಬ್ ದ ದೇಹ ಸಂಬಂಧಂ, ದ ಫಿಸಿಕಲ್ ರಿಲೇಶನ್ಶಿಪ್ ವಿತ್ ದ ಗ್ರ್ಯಾಂಡ್ ಫಾದರ್, ದ ಆತ್ಮ ಸಂಬಂಧಂ ಬೀಯಿಂಗ್ ಇಸ್ ಪ್ರಪ್ರಾಚಾರ್ಯನ್, ಆಚಾರ್ಯನ್ಸ್ ಆಚಾರ್ಯನ್ಸ್ ಆಚಾರ್ಯನ್, ಅಂಡ್ ದ ಶ್ರೀ ಸೂಕ್ತಿ ಸಂಬಂಧಂ ಥ್ರೂ ಹಿಸ್ ವಂಡರ್ಫುಲ್ ವರ್ಕ್ಸ್ ಆಸ್ ವೆಲ್ ಎಸ್ ಥ್ರೂ ಗೆಟಿಂಗ್ ದ ಆಳ್ವಾ ಶ್ರೀ ಸೂಕ್ತೀಸ್, ಆರ್ ಫಾರ್ ಇಸ್ ಜ್ಞಾನ ಭಕ್ತಿ ವೈರಾಗ್ಯಂ ಆಫ್ ಶ್ರೀಮನ್ ನಾಥಮುನಿ, ಅಂಡ್ ಇಸ್ ಇಂಟೆನ್ಸ್ ಫಾಲ್ಟ್ಲೆಸ್ ಕಂಟಿನ್ಯೂಸ್ ಭಕ್ತಿ ಆನ್ ಅಚ್ಯುತನ್, ದ ಒನ್ ಹೂ ನೆವರ್ ಲೆಟ್ಸ್ ಅಸ್ ಡೌನ್. ಆಫ್ಟರ್ ಆಳವಂದಾರ್ ಪ್ರೇಸಸ್ ಶ್ರೀಮನ್ ನಾಥಮುನಿ ವಿತ್ ದ ತ್ರೀ ವರ್ಸಸ್ ಹಿ ಪರ್ಫಾರ್ಮ್ ಇಸ್ ಮಂಗಳಾಶಾಸನಂ ಟು ನಾಥಮುನಿ. ನೌ ಹಿ ಕಂಟಿನ್ಯೂಸ್ ಟು ಪರ್ಫಾರ್ಮ್ ಆನ್ ದ ವಂಡರ್ಫುಲ್ ರಿಷಿ ಅಂಡ್ ದ ವಂಡರ್ಫುಲ್ ಆಳ್ವಾರ್. ಸೊ ಹಿ ಚೂಸಸ್ ದ ರೈಟ್ ಮಹರ್ಷಿ ಅಂಡ್ ದ ರೈಟ್ ಆಳ್ವಾರ್ ಇನ್ ದ ನೆಕ್ಸ್ಟ್ ಟೂ ವರ್ಸಸ್ ಬಿಫೋರ್ ಹಿ ಮೂವ್ಸ್ ಆನ್ ಟು ದ ಆಕ್ಚುಯಲ್ ಕಾಂಟೆಂಟ್ ಆಫ್ ದ ವರ್ಸ್. ಸೊ ದ ವ್ಯಾಖ್ಯಾನಂ ಸೇಸ್, ವೆನ್ ವಿ ಸೇ ರಿಷಿ ವಿ ಥಿಂಕ್ ಆಫ್ ವ್ಯಾಸ ಮಹರ್ಷಿ, ವಾಲ್ಮೀಕಿ ಮಹರ್ಷಿ, ಪರಾಸರ ಮಹರ್ಷಿ, ಸುಖ ಮಹರ್ಷೀಸ್ ಎಟ್ಸೆಟ್ರಾ, ಆಲ್ ದೋಸ್ ಪೀಪಲ್ ಹೂ ಬ್ಲೆಸ್ಸಸ್ ವಿತ್ ದ ಇತಿಹಾಸ ಪುರಾಣಸ್, ಅಂಡ್ ಈವನ್ ಅವರ್ ರಾಮಾನುಜಾಚಾರ್ಯ ಸ್ಟಾರ್ಟ್ಸ್ ಆಫ್ ಇನ್ ಇಸ್ ಮಂಗಳ ಶ್ಲೋಕಂ ಆಫ್ಟರ್ ಶ್ರೀಭಾಷ್ಯಂ ಆಫ್ಟರ್ ಅಖಿಲ ಭುವನ ಜನ್ಮಸ್ತೇಮ ಪಂಗಾದಿ ಲೀಲೆ ವಿನತ ವಿವಿಧ ಭೂತ ಭ್ರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತು ಮಮ ಪರಸ್ಮಿನ್ ಸೇಮುಷಿ ಭಕ್ತಿ ರೂಪ. ಆಫ್ಟರ್ ದಟ್ ಫಸ್ಟ್ ವರ್ಸ್ ಹಿಯರ್ ಹಿ ಹ್ಯಾಸ್ ಅ ಸೆಕೆಂಡ್ ವರ್ಸ್ ವಿಚ್ ಈಸ್ ಅನ್ ಇನ್ವೊಕೇಟ್ರಿ ವರ್ಸ್, ಅಂಡ್ ಎವ್ರಿಥಿಂಗ್ ದಟ್ ಈಸ್ ಟು ಬಿ ನೋನ್ ಅಬೌಟ್ ದ ತತ್ವಹಿತ ಪುರುಷಾರ್ಥಂ ಈಸ್ ಎಕ್ಸ್ಪೌಂಡೆಡ್ ಇನ್ ದ ಫಸ್ಟ್ ವರ್ಸ್. ಅಂಡ್ ಇನ್ ದ ಸೆಕೆಂಡ್ ವರ್ಸ್ ಸ್ವಾಮಿ ಸೇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಭಾಷ್ಯಾಸ್ ಆರ್ ದ ಸೂತ್ರಾಸ್ ಬ್ರಹ್ಮಸೂತ್ರಂ, ಅಂಡ್ ದ ಸೂತ್ರಾಸ್ ಆರ್ ನಥಿಂಗ್ ಬಟ್ ದ ಎಸೆನ್ಸ್ ಆಫ್ ಉಪನಿಷತ್, ಅಂಡ್ ದ ಉಪನಿಷತ್ಸ್ ಆರ್ ವೆರಿಲಿ ದ ನೆಕ್ಟರ್ ಅಂಡ್ ಅಮೃತಂ ಆಫ್ ದ ವರ್ಡ್ಸ್ ಆಫ್ ಗ್ರೇಟ್ ವ್ಯಾಸ ಮಹರ್ಷಿ, ಪರಾಸರ ಮಹರ್ಷಿ ಅಂಡ್ ಅದರ್ ಮಹರ್ಷೀಸ್. ಸೊ ಪಾರಾಶರ್ಯ ವಸಸ್ಸುತಾಂ ಉಪನಿಷತ್ ದುಗ್ಧಾಬ್ಧಿ ಮಧ್ಯೋಧೃತಾಂ ಸಂಸಾರಾಗ್ನಿ ವಿದೀಪನ ವ್ಯಪಗತ ಪ್ರಾಣಾತ್ಮ ಸಂಜೀವಿನಿ ಪೂರ್ವಾಚಾರ್ಯ ಸುರಕ್ಷಿತಾಂ ಬಹುಮತಿ ವ್ಯಾಘಾತ ದೂರಸ್ಥಿತಾಂ ಆನೀತಾಂ ತು ನಿಜಾಕ್ಷರೈ ಸುಮನಸೋ ಬಹುಮಾತ್ ವಿಮನ್ ವನ್ಮಹಂ. ಹಿ ಸೇಸ್ ದ ನೆಕ್ಟರ್ ಆಫ್ ಈಸ್ ಡ್ರಾನ್ ಫ್ರಮ್ ದ ಡೆಪ್ತ್ ಆಫ್ ಮಿಲ್ಕಿ ಓಷನ್ ಆಫ್ ದ ಉಪನಿಷತ್. ದಟ್ ಅಮೃತಂ ರೆಸ್ಟೋರ್ಸ್ ಟು ಲೈಫ್ ದೋಸ್ ಹೂ ಹ್ಯಾವ್ ಬೀನ್ ಡಿಸ್ಟೆನ್ಸ್ ದೆಮ್ಸೆಲ್ಸ್ ಫ್ರಮ್ ದ ಸುಪ್ರೀಂ ಬ್ರಹ್ಮನ್ ಶ್ರೀಮನ್ ನಾರಾಯಣ ಆನ್ ಅಕೌಂಟ್ ಆಫ್ ದ ಕಾರ್ಮಿಕ್ ಡಿಸೀಸಸ್ ದ ಸಂಸಾರಿಕ್ ಅಫ್ಲಿಕ್ಷನ್ಸ್. ದಿಸ್ ನೆಕ್ಟರ್ ಅಮೃತಂ ಈಸ್ ದ ಒನ್ ದಟ್ ಈಸ್ ವೆಲ್ ಗಾರ್ಡೆಡ್ ಬೈ ಅವರ್ ಮಹರ್ಷೀಸ್. ದಿಸ್ ನೆಕ್ಟರ್ ಈಸ್ ಸ್ಟ್ರೈಟ್ ಅವೇ ವಿ ಕ್ಯಾನ್ ಡ್ರಿಂಕ್ ಅಂಡ್ ಇಟ್ ಈಸ್ ಫಾರ್ ಫ್ರಮ್ ದ ಸೆವೆರಲ್ ಕಾಂಟ್ರಡಿಕ್ಷನ್ ಅಂಡ್ ಕಾನ್ಫ್ಲಿಕ್ಟ್ಸ್ ವಿಚ್ ಆರ್ ಹ್ಯಾವಿಂಗ್ ಡೈವರ್ಸ್ ಒಪಿನಿಯನ್ ಆಫ್ ಡಿಫರೆಂಟ್ ಆಚಾರ್ಯ ಸದ್ಗುರುಸ್, ಬಟ್ ದಟ್ಸ್ ಇಟ್ಸ್ ನಾಟ್ ಹ್ಯಾವಿಂಗ್ ಎನಿ ಕಾನ್ಫ್ಲಿಕ್ಟ್ ಸೇಸ್ ಶ್ರೀಮನ್ ಶ್ರೀ ರಾಮಾನುಜ ಭಗವದ್ ರಾಮಾನುಜ. ಹೌಎವರ್ ಲೆಟ್ಸ್ ಮೂವ್ ಆನ್ ಟು ದಿಸ್ ವರ್ಸ್. ವ್ಯಾಸ ಡಿಸ್ಕ್ರೈಬ್ ದ ಬ್ಯಾಟಲ್ ಆಫ್ ಪಾಂಡವಾಸ್ ಅಂಡ್ ಕೌರವಾಸ್. ಸೊ ದ ಮೋಕ್ಷಂ ವಾಸ್ ನಾಟ್ ಟಾಕ್ಡ್ ಅಬೌಟ್ ಇನ್ ಡೀಟೇಲ್ ಅಟ್ ಆಲ್ ಇನ್ ಮಹಾಭಾರತಂ. ದೆನ್ ಈವನ್ ಇನ್ ಭಾಗವತಂ ಇಟ್ ಟಾಕ್ಸ್ ಅಬೌಟ್ ದ ಬರ್ಡ್ಸ್ ಅಂಡ್ ಡೀಡ್ಸ್ ಆಫ್ ಕಣ್ಣನ್ ಇನ್ ಶ್ರೀಮದ್ ಭಾಗವತಂ. ಹಿ ಡಿಡ್ ನಾಟ್ ಮೆನ್ಷನ್ ಕ್ಯಾಟಗಾರಿಕಲಿ ಅಬೌಟ್ ದ ವೇ ದ ಹಿತಂ ದ ಗೋಲ್ ದ ವೇ ಆಫ್ ದ ಅವರ್ ಸಂಪ್ರದಾಯಂ ಇನ್ ದೋಸ್ ವರ್ಕ್ಸ್. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅದರ್ ಪುರಾಣಾಸ್ ಆರ್ ಆಲ್ಸೋ ಡ್ರೌಂಡ್ ವಿತ್ ಸ್ಟೋರೀಸ್, ವೆರಸ್ ವಾಲ್ಮೀಕಿ ಮಹರ್ಷಿ ಟಾಕ್ಡ್ ಅಬೌಟ್ ರಾಮಾಯಣ ರಾಮಾಯಣ ಸ್ಟೋರಿ, ಬಟ್ ಡಿನ್ ಕ್ಯಾಟಗಾರಿಕಲಿ ಸೇ ದಿಸ್ ಇಸ್ ದ ವೇ ಅಂಡ್ ದಿಸ್ ಇಸ್ ದ ಗೋಲ್. ಅಂಡ್ ಟು ಫಾರ್ ದ ಇಗ್ನೋರಾಮಸಸ್ ಅಂಡ್ ದ ಸ್ಟುಪಿಡ್ ಪೀಪಲ್ ಲೈಕ್ ಮೀ ಇಟ್ ವಾಸ್ ನಾಟ್ ಕ್ಯಾಟಗಾರಿಕಲ್. And whereas sage Parasara, who is the ancestor of all those sages, Vyasar, Sukar, Valmiki, Vyasam Vasishtanaptaram Shakte Pautram Akalmasham, Parasharat Majam Mande Sukha Tatam Taponiti. Sukha Tata, Sukha's father is Vyasa. Vyasa's father is Parashara. So, Parashara, through Vishnu Puranam, it clears all doubts. It shows us unambiguously the Paratvam, the Paramahitam, and the Paramapurushartham. It is called Purana Ratnam, the jewel, the gem among Puranas. Sri Alavandar, through this verse, praises the composer of Purana Ratnam. The name itself is so sweet, Vishnu Puranam. The composer is sage Parasara. Due to the grace of Vasishta, Pulastya Maharishis, he blessed us with crystal clear Vishnu Puranam and established Vaishnava Matam, the supremacy of Sri Vishnu, and established the Vedantic Upanishadic truth. He crushed the other matams that do not acknowledge the supremacy of Vishnu. He was Parama Karunika, the Dayaika Sindho, the most compassionate one. And he of the divine Sattvika Puranam, he gave the Vishnu Puranam. His Purana is the forerunner and reference material for all Maharishis subsequently, Vyasar, Alvars, Acharyas, everyone. Sri Alavandar thus pays his obeisance to the main sage, Parasara. Tatvena yaschita chitishwara tatsvabhava, bhogopavarga tadupaya gati rudaraha, sandarishayan niramimita purana ratnam, tasmai namo munivaraya parasharaya. The sage who, Udara, he became the most benevolent one. Chitta chit ishwara tatsvabhavam, chit sentient, jivatmas, non-sentient, the matter, achit, Ishwaran, the supreme tattva, Bhagavan, the three entities, nature, the gunas, all these things, bogo, bogam, chits, jivatmas, bogam is kaivalyam, jivatma sakshatkaram, the enjoyment, achit, bogam is aishwaryam, the sensual pleasures, then kaivalyam, which is by Jivatma, Aishwaryam by Achit, then Apavarga, Bhagavat Prapti, attaining the Lord's abode, the Moksha Purushartham, ultimate goal, Tadupaya, to attain the above Bhogopavargam, the all three goals, three Bhogams, the way, the destination, Gati, all these, Tatvena, as it is, as it exists in Shastras, as it exists in Vedantam, crystal clear, Sandarshayan, in crystal clear terms, segregates and establishes them one by one individually in order to show the manner in which the tattvams exist. Purana Ratnam, the gem of the Puranas, wonderful of all Puranas. Niramimita, the one who composed Tasmai, to such greatest, most wonderful Acharya Maharishi, Parasharya Munivaraya, sage Parashara Maharishi, Namaha, Namaha, Namaha. My obeisance, says our Alavandar, Yamunacharya. See, say Swami, Uttama Swami writes, in such categorical, simple, word by word, in Sanskrit, in such wonderful, with no other unique words, no one has composed like that as Sri Yamunacharya has done. We can certainly and assertively say, obeisance to sage Parasara Maharishi, chief among the saints, who most mercifully composed the gem among Puranas, in order to present correctly and truly the Jivatma, the Achit, and the Ishwaran, the Lord, Tattvatrayam, together with the true and real nature, Swarupam, Rupam, Stiti, Pravritti, and also the three bhogams, Kaivalyam, Aishwaryam, and Moksha Purushartham, and the means of attaining them, the path that need to be taken by jivans. So, in no way we can see an equal wonderful stotram like this, says Sri Uttama Swami writes, Bhogopavargam, the bhogam means experience, the enjoyment. So, Bhoga Matra Samyalingascha, even moksha anubhavam is construed as bhogam because it is kaikarya ruchi. Moksha anubhavam, ultimate bliss, paramanandam. It is okay to exclude moksham and refer to only world pleasures and kaivalyam as here when referring to bhogam, because the other one would take us away from the small citrinbam. Chit, achit and Ishvara were first referred to. Hence the Purushartham can also be interpreted to be the three. Chit for kaivalyam, achit for aishwaryam and apavarga, the Bhagavat prapti, as moksham. So bhogopayam, bhoga upayams are varnashrama anushtanams. Jnana karma yogas and moksha upayam is bhakti yogam and prapatti. Shandarshayan, very clearly shown. Sage Valmiki and Vyasa have shown their works, but not in crystal clear tattvahita purushartham. Alvar too has clearly shown the upayam, the path of Archiradi Margam, where the Muktan is welcomed and honored, how Pirati and Perumal become the upayam and upayam, the way and the goal. Swami Alavandar, thus having been impressed with such wonderful Purana Ratnam, he then continues to perform his obeisance to Swami Sri Satakopa Muni Nammalvar in the next verse. Thus we conclude this wonderful verse on sage Parashara by Swami Amunacharya, Kavitarkika Simmaya Kalyana Gunashalini, Srimate Venkateshaya Vedanta Gurave Namaha, Acharyan Trivadigale Sharanam. Namo Narayana. Adiyen, Dasan.